ಸೋಲವೇ ನಿನ್ನ ಗೆಲುವುದೇ ಬಲವಿನ್ನು ತನ ಬೆಲವೇ ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನ್ನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನ್ನದು ನೀ ಸುಂದರ ಈ ಸುಂದರ ಬೆಳದಿಂಗಳಲ್ಲಿ ತಂಪಿನ ಅಂಗಳದಲ್ಲಿ